ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51. ಗಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ನಾಸ್ತಿ ದುರ್ಭಿಕ್ಷ ಕೃಷಿ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ 0180-01-5551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿದ್ದಾರೆ 8 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತ. ನಮಸ್ಕಾರ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾಫಿ ಔಟ್ ಟರ್ನ್ ಮತ್ತು ಒಣಗಿಸುವ ವಿಧಾನ, ಈ ಕುರಿತು HL ನರೇಶ್ ಅವರೊಂದಿಗೆ ನಡೆಸ. ಕೇಳುಗರೆ, ಕಾಫಿ ಬೆಳೆಯಲ್ಲಿ ಅಂತಿಮವಾಗಿ ನಮಗೆ ಬೆಲೆ ಗಿಟ್ಟಿಸಿಕೊಳ್ಳುವ ಸಂಗತಿ ಏನಂದ್ರೆ ಔಟ್ ಟರ್ನ್. ಏನಿದು ಔಟ್ ಟರ್ನ್? ಕಾಫಿ ಬೆಳೆಗಾರರು ತಿಳಿದುಕೊಳ್ಳಬೇಕಾಗಿರುವ ಸಂಗತಿ ಇದು. ಈ ಕುರಿತಂತೆ ಅನುಭವಿ ಕಾಫಿ ಕೃಷಿಕರಾಗಿರುವ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಹಾನಬಾಳು ಹತ್ತಿರ ನರೇಶ್ ಅವರೇ ಹೇಳಿ, ಎಷ್ಟು ಎಕರೆ ನಿಮ್ದು ಕಾಫಿ ತೋಟ ಇದೆ? ನಮ್ದು 18 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ ರೋಬಸ್ಟ್ ಅರೇಬಿಕಾ? ಅರೇಬಿಕಾ ಇಲ್ಲ ನಮ್ದು, ಏನೋ ಒಂದ್ 2-3 ಮೂಟೆ ಆಗ್ತದೆ ಅಷ್ಟೇ. ಅಡಿಕೆ ತೋಟ, ಅದರಲ್ಲಿ ಕಾಫಿ ಗಿಡನು ಇದೆ. ಓಹೋ, ಆತರ 18 ಎಕರೆ ಇದೆ ಒಟ್ಟು. ಅವರೇಜ್ 55 ಮೂಟೆ ಕುಯ್ತಾ ಇದ್ದೀನಿ, ಅಂದ್ರೆ ಒಂದ್ ವರ್ಷ 80 ಮೂಟೆನು ಕುಯ್ದಿದ್ದೀನಿ. ಸ್ವಲ್ಪ ಕಡಿಮೆನು 40 ಮೂಟೆ ಈಗೆಲ್ಲ ಕುಯ್ದಿದ್ದೀನಿ. ಉಂಡೆ ಕಾಫಿ? ಉಂಡೆದು, ಒಣಗಿದ್ದು. 50 ಕೆಜಿ ಮೂಟೆ. ಅದೇ ಔಟ್ ಟರ್ನ್ ಬಗ್ಗೆ ಏನ್ ಹೇಳ್ತೀರಿ? ಔಟ್ ಟರ್ನ್ ಅಂದ್ರೆ ಈ 100 ಕೆಜಿಗೆ 50 ಕೆಜಿ ಸಿಪ್ಪೆ ಹೋಗಿ 50 ಕೆಜಿ ಬಂದ್ರೆ ಅದು 50-50 ಆಯ್ತು. ಕಾಫಿ ಪ್ಲಾಂಟ್ ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಔಟ್ ಟರ್ನ್ ನೋಡೋದು, ಅಲ್ಲಿ ಹೇಳೋದೇ ಬೇಳೆ ಮಾಡಿದಾಗ 25-28-29 ಅಂತೆಲ್ಲ ಬರ್ತದೆ ಓಟೆ. ಅಂದ್ರೆ ಬೇಳೆ 26-27-28 ಕೆಜಿ ಬಂದಾಗ ಸಿಪ್ಪೆ ಕಡಿಮೆ ಹೋಗ್ತದೆ. ಹೌದು, ಬೇಳೆ ಎಷ್ಟು ಬರ್ತದೆ ಅದಕ್ಕೆ ಔಟ್ ಟರ್ನ್ ಅಂತ ಹೇಳ. ಬೆಳೆಯ ತೂಕವನ್ನ ನೋಡ್ಕೊಂಡು ಇಷ್ಟು ಔಟ್ ಟರ್ನ್ ಅಂತ ಹೇಳ್ತಾರೆ. 50 ಕೆಜಿಗೆ 25-24 ಔಟ್ ಟರ್ನ್ ಬರುತ್ತೆ. ನಮ್ದು ಒಂದು ಚಾರ್ಟ್ ಇದೆ ನನ್ನ ಹತ್ರ. ಅದನ್ನೇನು ಅಂದ್ರೆ, ನಾನು ಒಂದ್ಸರಿ ಕಾಫಿ ಹಣ್ಣು 2002-2003-2004 ಯಾರ ಹೇಗೆ ಕಾಫಿ ಹಣ್ಣು ಬೇಕು ಅಂತ ಹೇಳಿ ಲೆಕ್ಕ ನೀಡೋದು ನನ್ನ ಅಭ್ಯಾಸ ಬಂತು ಅವಾಗಿಂದ. ಅವಾಗ ನನಗೆ ಎಷ್ಟು ಹಣ್ಣು ಬೇಕು ಒಂದ್ ಮೂಟೆಗೆ ಅನ್ನೋದನ್ನ ಲೆಕ್ಕ ಇರ್ತಾ ಇದ್ದೆ. ಅದೇ ತರ ನಾನು ಓಟಿನು ಕಂಪೇರ್ ಮಾಡಕ್ ಶುರು ಮಾಡಿದೆ. 3 ವರ್ಷ ಓಟಿ ಮಾಡಿರೋದನ್ನ ಹೇಳ್ತೀನಿ. 2016 ರಲ್ಲಿ 70 ಮೂಟೆ ಕಾಫಿ ಆಗಿತ್ತು 1 ಎಕರೆಗೆ. ಅವಾಗ 128 kg ಹಣ್ಣಿಗೆ 50 kg ಬಂದಿತ್ತು ಒಣಗಿದ್ದು. ಅವಶ್ಯ ನಂದು ಓಟಿ ಅವರೇಜ್ 27 ಇದೆ, ಅದು ಕಾಫಿ ಗಿಡದಲ್ಲಿ. ಕಾಫಿ ಜಾಸ್ತಿ ಇದ್ದಾಗ, ಕ್ರಾಪ್ ಜಾಸ್ತಿ ಇದ್ದಾಗ ಓಟಿ ಜಾಸ್ತಿ ಬರ್ತದೆ. ಕಾಫಿ ಹಣ್ಣನ್ನ ಜಾಸ್ತಿ ತಗೊಂಡ್ ನಮ್ಗೆ ಮೂಟೆ ಆಗೋದು ಒಳ್ಳೇದು. ಅದೇ ತರ ಮೂರ್ ಚಾರ್ಟ್ ಇದೆ. ನಾನು ಅದಕ್ಕಿಂತ ಫಸ್ಟ್ ನಿಮ್ಗೆ ಎರಡಕ್ಕೆ ಓಟಿ ಬರ್ತದೆ ಅಂದ್ರೆ, ತೋಟದಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತಾ ಇದ್ದಾಗ 24-25 ಬರ್ತದೆ ನೆರಳು ಜಾಸ್ತಿ ಇತ್ತು ತೋಟದಲ್ಲಿ. ಬಿಸಿಲು ಜಾಸ್ತಿ ಬೀಳಲ್ಲಿ ನಿಮ್ಗೆ 25-26 ಎಲ್ಲ ಬರ್ತದೆ. ಮತ್ತೊಂದು ಕಾರಣ ಕ್ರಾಪ್ ಜಾಸ್ತಿ ಇದ್ದಾಗ ತೋಟದಲ್ಲಿ, ಅಂದ್ರೆ 70 mootes, 60 mootes ಹೀಗೆಲ್ಲ ಇದ್ದಾಗ ಓಟಿ ಜಾಸ್ತಿ. ಕಡಿಮೆ ಹಣ್ಣಿಗೆ ಮೂಟೆ ಆಗ್ತದೆ, ನಾನು ಅದನ್ನ ಲಾಸ್ಟ್ ಹೇಳ್ತೀನಿ. ಓಟಿ ಬಂದು 130 kg ಒಂದ್ ಮೂಟೆ ಬರೋದ್ರ ಬದಲು, ಓಟಿ 25 ಬಂದು 105 kg ಒಂದ್ ಮೂಟೆ ಆಗೋದು ಲಾಭ. ಕೆಲವರು ಓಟಿ ಬಾಯ್ಕು ಇದಾಗ 130 kg ಒಂದ್ ಮೂಟೆಗೆ ಬೇಕು 50 kg ಒಣಗಿದ್ಮೇಲೆ, ನೀವು ಹಣ್ಣು ಕುಯ್ದಾಗ ನನಗೆ 105 kg ಬಂದಿದೆ, 104 kg ಬಂದಿದೆ ಹಣ್ಣು ಕುಯ್ದಾಗ. ಕಾಫಿನ ನಾವು ಈಗ ಅರ್ಜೆಂಟ್ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಬೇಗ ಮೂಟೆ ಕಡಿಮೆ ಆಗ್ತದೆ, ಅದು ಓಟಿ ಜಾಸ್ತಿ ಬರ್ತದೆ. ಹಣ್ಣಾದ್ಮೇಲೆ ಕುಯ್ದ್ರೆ ಎಲ್ಲ ಟ್ಯಾಲಿ ಮಾಡಿದ್ರೆ ನಮ್ಗೆ ಓಟಿ ಜಾಸ್ತಿ ಬರ್ದಲೇ ಇದ್ರ ಪರವಾಗಿಲ್ಲ, ನಾವು ಹಣ್ಣಾದ್ಮೇಲೆ ಕುಯ್ದ್ರೆ ನಮಗೆ ಮೂಟೆ ಜಾಸ್ತಿ ಆಗ್ತದೆ. ಅದ್ರದ್ದೇ ಚಾರ್ಟ್ ನಾನು ಆಮೇಲೆ ಹೇಳ್ತೀನಿ. ಅದೇ ಕಾಯಿ ಕುಯ್ದಾಗ ಓಟಿ, ಒಂದು ಕ್ರಾಪ್ ಜಾಸ್ತಿ ಇದ್ದಾಗ, ಇನ್ನೊಂದು ಬಿಸಿಲು ಚೆನ್ನಾಗಿ ಬೀಳ್ತಾ ಇದ್ದಾಗ, ಆಮೇಲೆ ಇನ್ನೊಂದೊಂದು ಹಣ್ಣು ಗಿಡದಲ್ಲಿ ಇದ್ದಾಗ ಮಳೆ ಬಂದ್ರೆ ಓಟಿ ಜಾಸ್ತಿ ಬಾಯಿ ಬಿಟ್ಬಿಟ್ರೆ ಅದ್ರ ಸಿಪ್ಪೆ ಬಾಯಿ ಬಿಡ್ತದೆ. ಮಳೆ ಬಂದ್ರೆ ಬಾಯಿ ಓಪನ್ ಆದ್ಕೂಡ್ಲೆ ಸಿಪ್ಪೆ ಓಪನ್ ಆದ್ಕೂಡ್ಲೆ ಅದ್ರದ್ದು ಆ ರಸ ಉಂಟಲ್ಲ ಆ ಸಿಪ್ಪೆಲಿ ಅದೆಲ್ಲ ಹೋಗ್ಬಿಡ್ತದೆ ಅದು ಆವಿಯಾಗಿ. ಅವಾಗ ನಿಮ್ಗೆ ಓಟಿ ಚೆನ್ನಾಗಿ ಬಂದ್ರು ಮೂಟೆ ಕಡಿಮೆ ಆಗದು. ಕೆಲವರು ಮಾರ್ಚಿ ಆದ್ರೂ ಕುಯ್ದಿರಲ್ಲ, ಗಿಡದಲ್ಲಿ ಹಣ್ಣು ಒಣಗಿ ಬಿಡ್ತದೆ. ಅವಾಗ ಮತ್ತೆ ಹೇಳಿದ್ನಲ್ಲ 105 kg ಒಂದ್ ಮೂಟೆ ಆಗೋದು, 125 kg, 130 kg, 120 kg ಹೀಗೆಲ್ಲ ಆಗ್ತದೆ. ಹಾಗಾಗಿ ಅದ್ ಯಾಕೆ ಕಾಫಿ ಹಣ್ಣು ಒಣಗಿದಾಗ ಬರ್ತದೆ ಅಂದ್ರೆ, ಕಾಫಿ ಗಿಡ ಇಲ್ಲಿ ಭೂಮಿಲಿ ಗಿಡದಲ್ಲಿ ಮಾಯಿಸ್ಟರ್ ಕಡಿಮೆ ಆಗಿ ಅಲ್ಲಿ ಹಣ್ಣು ಆದ್ಮೇಲೆ ಆ ಹಣ್ಣಿಂದ ಗಿಡ ಬದುಕೋದಕ್ಕಾಗಿ ವಾಪಸ್ ಅದ್ರದ್ದು ರಸ ನೀರನ್ನ ಎಲ್ಲ ಎಳ್ಕಂತದೆ ಅಂತ ಹೇಳ್ತಾರೆ. ಹಂಗಾಗಿ ಮತ್ತೆ ಅದ್ರದ್ದು ನಮ್ಗೆ ಇಳುವರಿ ಕಡಿಮೆ ಬರ್ತದೆ ಅದು ಹಣ್ಣು. ಈ ಕಾರಣಕ್ಕೆ ನಮ್ಗೆ ಓಟಿ ಬರೋದು ಬರದಲ್ಲೇ ಇರೋದನ್ನ ನಾನು ಹೇಳಿದೆ. ಆದ್ರೆ ಹಣ್ಣು ಕುಯ್ದು ಒಣಗಿಸಿ 50 kg ಬಂದಿದೆ, ಮತ್ತೊಂದ್ ವರ್ಷ 128 kg 50 kg ಬಂದಿದೆ ಹಣ್ಣಿಗೆ ಹೇಳ್ತಿರೋದ್ ನಾನು. 108 kg ಬಂದಿದೆ, 115 kg ಬಂದಿದೆ. 2017 45 ಮೂಟೆ ಆಗಿತ್ತು ಒಂದು ಎಕರೆಯಲ್ಲಿ, 111.5 kg ಒಂದ್ ಮೂಟೆ ಬಂದಿದೆ. ಅವಾಗೆಲ್ಲ ನಮ್ಗೆ 26 OT ಅವರೇಜ್ ಬಂದಿದೆ. 2018 40 mootes ಕಾಫಿ ಆಗಿದೆ ಎಕರೆಗೆ, 100 mootes ಜಾಸ್ತಿ ಆಗೋದನ್ನ ತಲೆ ಕೆಡಿಸ್ಕೊಬೇಕು. ಮೂಟೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಕಾಯಿ ಕುಯ್ಬಾರ್ದು ಹಣ್ಣು ಕುಯ್ಬೇಕು. ಹಣ್ಣು ಕುಯ್ದಾಗ ನಾನು ಅದನ್ನೆಲ್ಲ ಟ್ಯಾಲಿ ಮಾಡಿದೀನಿ, ಆಗೋದು ಲಾಭ. ಅದಕ್ಕೂ ಅದಕ್ಕೂ ಟ್ಯಾಲಿ ಮಾಡಿದ್ರೆ ನಮ್ಗೆ ಮೂಟೆ ಜಾಸ್ತಿ ಆಗದೆ ಲಾಭ ಆಗಿದೆ. ಒಂದು ಲೆಕ್ಕಾಚಾರ ನಿಮ್ಗೆ ಹೇಳ್ತೀನಿ ನೋಡಿ. 1 kg ಕಾಫಿ ಹಣ್ಣನ್ನ ತೂಕ ಮಾಡಿ, 1 kg ಕಾಫಿ ಹಣ್ಣನ್ನ ತೂಕ ಮಾಡಿದಾಗ 868 ಕಾಫಿ ಹಣ್ಣು ಇತ್ತು ಅದ್ರಲ್ಲಿ 1 kg ಹಣ್ಣಲ್ಲಿ. ಅದೇ ರಾತ್ರಿಲಿ ನಾನು ಕಾಯಿನ ತೆಗೆದ್ಬಿಟ್ಟು 1 kg ತೂಕ ಮಾಡಿದಾಗ ಕಾಫಿ ಕಾಯಿಗೂ 1 kg 128 ಹಣ್ಣು ಡಿಫ್ರೆನ್ಸ್ ಇದಾವೆ. ಆ 128 ಕಾಫಿ ಬೀಜ ನಮಗ್ ಪ್ರತಿ 1 kg ಹೋಗ್ತದೆ ಅಂದ್ರೆ 34,000 ಹಣ್ಣು ಡಿಫ್ರೆನ್ಸ್ ಬರ್ತದೆ ಹಣ್ಣಿಗೂ ಕಾಯಿಗೂ. ಒಂದು ಮೂಟೆ ಕಾಫಿ ಕುಯ್ಯತ್ತೀಗೆ ಆಯ್ತಾ, ಓಟಿ ಬರ್ತದೆ 27-28. ಆದ್ರೆ ಎಷ್ಟು ಹೆಚ್ಚಿಗೆ ಹೋಗ್ತದೆ ಅಂದ್ರೆ ಈ 868 ಇದ್ವಲ್ಲ ಹಣ್ಣು 1 kg ಆ ತರದನ್ನ ನಾವೇನಾರು ಒಂದು ಮೂಟೆ ಮಾಡ್ಬೇಕು ಅಂದ್ರೆ 105 kg ಒಂದ್ ಮೂಟೆ ಆಗ್ತದೆ, ಆದ್ರೂ ನಮ್ಗೆ ಲಾಭ ಜಾಸ್ತಿ. ನಾನೊಂದು ಈ ತರ ಚಾರ್ಟ್ ಎಲ್ಲ ಮಾಡಿ ನಾನು ಒಂದು ಹಣ್ಣಾಗಿ ಕಟಾವು ಮಾಡೋದು ಬಳಕೆದಾರರಿಗೂ ಕಾಫಿ ಗುಣಮಟ್ಟಕ್ಕೂ ಒಳ್ಳೇದು. ಓಟಿ ಓಟಿ ಅನ್ನ ಶುರು ಮಾಡಿದ್ರು, ನಂದು 27 OT ಬಂತು, ನಂದು 28 ಬಂತು ಅಂದ್ರೆ ನಮ್ಗೆ ಅವ್ರಿಗೆ 200-300 ರೂಪಾಯಿ ಜಾಸ್ತಿ ಸಿಗ್ತದೆ. ಅದಕ್ಕೆ ಕೆಲವರೆಲ್ಲ ಏನ್ ಮಾಡಿದ್ರು, ಆಯ್ತು ಇದ್ರು ಓಟಿ ಬರ್ತದೆ ಬರ್ತದೆ ಅಂತ ಹೇಳಿ ಎಲ್ಲರೂ ಕಾಯಕಾಯನ ಕುಯ್ಯಕ್ ಶುರು ಮಾಡಿದ್ರು. ನನ್ನ ಹತ್ರ ಮಾತಾಡಿದವರಿಗೆಲ್ಲ ನಾನ್ ಹೇಳ್ತೀನಿ, ನೀವು ಓಟಿ ಇದ್ದು ತಲೆ ಕೆಡ್ಸ್ಕೊಂಬಡಿ, ನೀವು ಕಾಯಿ ಕುಯ್ದ್ರೆ ಲಾಸ್ ಆಗ್ತದೆ ಅಂತ ಹೇಳಿ ನಾವ್ ಎಷ್ಟು ಜನಕ್ಕೆ ಹೇಳ್ಬೋದು. ಹಾಗೆ ಕುಯ್ದ್ರೆ ನಮ್ಗೆ ಮೂಟೆ ಜಾಸ್ತಿ ಆಗ್ತದೆ. ಈಗ ಪೂರ್ಣ ಹಣ್ಣ ದೊಡ್ಡೋರೆ ಆಗಿರುತ್ತಲ್ಲ, ಆ ತರದನ್ನು ಹಣ್ಣಿನ ಲೆಕ್ಕಕ್ಕೆ ತಗೋಬಹುದಾ ಅಥವಾ ಅದು ಪೂರ್ಣ ಹಣ್ಣು ಹಣ್ಣಿಂದೆ ಅದು? ಆದ್ರೆ ನಾವು ಆ ತರ ಹಣ್ಣಾಗೋರಿಗೂ ಕಾಯ್ದು ಕುಯ್ಯಕ್ ಆಗಲ್ಲ. ಯಾಕೆಂದ್ರೆ ಮಧ್ಯದಲ್ಲಿ ಸ್ವಲ್ಪ ಮೀಡಿಯಂ ಅದೇ ನೀವ್ ಹೇಳಿದ್ರೆ ಲಾಸ್ಟಿಗೆ ಹಣ್ಣು ಜಾಸ್ತಿ ಇರ್ತದೆ. 60% ಹಣ್ಣಾದ ಕುಯ್ಯಕ್ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋತ್ತಿಗೆ ಒಂದು 80-90% ಹಣ್ಣಿದ್ದಾಗ ಹೋಗ್ತದೆ ನಮ್ಗೆ. ಹಂಗಾಗಿ ಒಂದು ನೀವು ಪೂರ್ಣ ಹಣ್ಣಾದ್ಮೇಲೆ ಕೊಯ್ಲಿಕ್ ಶುರು ಮಾಡ್ಕೊಂತಿರಲ್ಲ ಅಂದ್ರೆ ಇಡೀ ಗಿಡವನ್ನ? ನಾವೊಂದು 60 ಬೇಕಾಗ್ತದೆ. 128 kg ಬಂದಿದೆ ಫಸ್ಟ್ ಫಸ್ಟ್ ಕುಯ್ದಾಗ, 115 kg ಬಂದಿದೆ, ಲಾಸ್ಟ್ ಲಾಸ್ಟ್ ಕುಯ್ದಾಗ 105 kg ಬಂದಿದೆ. ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಸರಿನೇ ಸರಿನೇ. ಬೇಕಾಗ್ತದೆ ಮಾಗಿದಷ್ಟು ತೂಕ ಬರುತ್ತೆ ಅಂತ ನೀವ್ ಹೇಳ್ತದ್ರಿ? ಮಾಗದು ಹಣ್ಣು ಚಂದ ಆದ್ರೆ ತೂಕ ಜಾಸ್ತಿ ಬರುತ್ತೆ. ಅದು ಬಹಳ ಮುಖ್ಯವಾದ ಸಂಗತಿ. ಅದೇ ಹೇಳಿದ್ನಲ್ಲ, 105 kg ಬಂದಿದೆ ಲಾಸ್ಟ್ ಇಯರ್ ಹಣ್ಣಾಗಿರೋದು ಕುಯ್ದ್ರು ಅದು. ಇಲ್ಲೇ ಗೊತ್ತಾಗ್ತದಲ್ಲ, 1 kg ಹಣ್ಣಿಗೆ 868 ಲಾಸ್. ಇದು ಕಾಯಿ ಜಾಸ್ತಿ ಹೋಯ್ತು. ಆಮೇಲೆ ನಮ್ಗೆ ಅದು ಮೂಟೆ ಆಗತ್ತೀಗ ಅದು 130 kg ಹಿಂಗೆಲ್ಲ ಬೇಕಾಗ್ತದೆ. ಒಂದು ಎರಡು ತರ ಹೆಚ್ಚಿಗೆ ಆದಂಗೆ 13 ಅಲ್ಲ, 105 ಬರ್ತದೆ, 130 ಬರ್ತದೆ. ಅಲ್ಲ ಕಾಯಿ ಇದ್ದಾಗ? ಕಾಯಿ ಇದ್ದಾಗ 130 ಬರ್ತದೆ. ನಂಗೆ ಕಾಯಿ ಹಣ್ಣು ಮಿಕ್ಸ್ ಫುಲ್ ಹಣ್ಣಾಗಿದ್ರೆ 105 ಬರ್ತದೆ. ಅಂದ್ರೆ ಹೆಚ್ಚು ಕಡಿಮೆ 25 kg ಜಾಸ್ತಿ ಹೋಗ್ತದೆ ನೋಡಿ. 25 kg ಜಾಸ್ತಿ ಹೋಗ್ತದೆ ಒಂದ್ ಮೂಟೆ ಕಾಫಿ ಒಣಗಿ ಒಣಗಿದಾಗ. ಹಣ್ಣನ್ನ ಕೆಲವರು ಕಣ ಸ್ವಲ್ಪ ಸ್ವಲ್ಪ ಇರ್ತದೆ, ಇಲ್ಲ ಕಣಕ್ಕೆ ಸಾಲಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಬೇಕಾದ್ರೆ ಅದು 500 kg ಆಗ್ಲಿ 1000 ಆಗ್ಲಿ 2000 ಆಗ್ಲಿ ನಾವು ಅವತ್ತೇ ಹಾಕೋದು. ಅವತ್ತು ಅಂದ್ರೆ ಇವತ್ ಸಾಯಂಕಾಲ ಅಳಿತೀವಿ, ಬೆಳಿಗ್ಗೆ ಹಾಕ್ತಿವಿ. ಹಾಕ್ಬಿಟ್ಟು 4-5 ದಿವಸ ಒಣಗಿಸ್ತೀವಿ, ಕಾಲ ಆಡ್ತೀವಿ ಒಣಗಿಸ್ತೀವಿ ತೆಳ್ಳಗೆ. ಹಾಕಿ 5ನೇ ದಿವಸ ಏನ್ ಮಾಡ್ತೀವಿ, 2:30-3 ಗಂಟೆ ಟೈಮಿಗೆ ಗುಡ್ಡೆ ಮಾಡ್ಬಿಡ್ತೀವಿ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಗುಡ್ಡೆ ಮಾಡ್ಬೇಕದು, ತಣ್ಣಗಾದ್ಮೇಲೆ ಗುಡ್ಡೆ ಮಾಡಿ ಟಾರ್ಪಲ್ ಎಲ್ಲ ದಪ್ಪ ಮುಚ್ಚಿ 2 ರಾತ್ರಿ ತಪ್ಪಿರು 3 ರಾತ್ರಿ ಬಿಡ್ತೀವಿ ನಾವಲ್ಲಿ. ಅವಾಗ ತಳದಲ್ಲಿ ಕೆಲವು ಹಣ್ಣು ಬತ್ತಿರ್ತವೆ, ಕೆಲವು ಬತ್ತಿರೋದೇ ಇಲ್ಲ ಹಣ್ಣು, ಹಂಗೆ ಇರ್ತವೆ. ಅದರ ಹೀಟಿಗೆ 2 ರಾತ್ರಿ ಬಿಟ್ಬಿಟ್ರಲ್ಲಿ, 2 ಇಲ್ಲ 3 ರಾತ್ರಿ ಬಿಟ್ರೆ ಅದ್ರ ಹೀಟಿಗೆ ಎಲ್ಲ ಒಂದೇ ತರ ಆಗಿರ್ತವೆ ಅಲ್ಲಿ ಹಣ್ಣು ಉಳಿದ್ದು ಎಲ್ಲ ಅದೇ ಹೀಟಿಗೆ. ಒಣಗಿದ್ರೆ ಅವತ್ತಿರ್ತೀವಿ, ಇಲ್ಲ ಇನ್ನೊಂದ್ ದಿವಸ ಬೇಕ ನೋಡಿ. 8 ದಿವಸ ಬೇಕು ತರ ಮೆಥಡ್ ಮಾಡಿದ್ರೆ 8 ದಿವಸ ಕೊಣಿಸ್ತದೆ. ನೀವು 4-5 ದಿವಸ ಅಲ್ಲಿ ಹಾಕ್ಬಿಟ್ರೆ ಅದೇನಾಗ್ತದೆ, ಬರೋದು 110 ಬರ್ಬೋದು ಕೆಜಿಗೆ, 115 ಬರ್ಬೋದು. ಆತರ ಜಾಸ್ತಿ ಜಾಸ್ತಿ ಕೆಜಿ ಬೇಕಾಗ್ತದೆ ಒಂದ್ ಮೂಟೆಗೆ ಅದು ಕೊಳಸಕ್ಕೆ. ನಿಜ, ಓಟಿ ಬೇಕಾದ್ರೆ ಒಂದ್ ಜಾಸ್ತಿ ಬರ್ಬೋದು, ಆದ್ರೆ ಇಲ್ಲಿ ಮೂಟೆನೆ ಹೋಗ್ಬಿಡ್ತವೆ. ಒಂದೊಂದ್ ಮೂಟೆ ಆಗ್ಬೇಕು ಅಂದ್ರೆ 10-15 kg ಕಾಫಿನ ಜಾಸ್ತಿ ತಗಂತದೆ. ಗುಡ್ಡೆ ಹಾಕಿ ಒಣಗಿಸ್ಬಾರದು ಅವತ್ತಿದ್ದು, ಸಾಯಂಕಾಲ ಅಳತೆ ಮಾಡಿದ್ರೆ ಬೆಳಿಗ್ಗೆ ಹಾಡಿ 5 ದಿವಸ ಬಿಟ್ಟು ಗುಡ್ಡೆ ಮಾಡಿ ಮತ್ತೆ 5 ದಿವಸ ಬಿಟ್ಟು ಮತ್ತೆ ಹಾಡಿ ಆತರ. ಇಲ್ಲಿ ನಾವು ತೆಗಿಯತ್ತೀವಿ ಒಣಗಿರ್ತದೆ, ಕ್ಯೂರಿಂಗ್ ಅಲ್ಲಿ ತಾಂದ ಕೊಟ್ಟಾಗ ಅವರು ಓಟಿ ಜೊತೆ ಮಾಯಿಶ್ಚರ್ ಮಾಡ್ತಾರೆ. ಮಾಯಿಶ್ಚರ್ ಮಾಡಿದಾಗ ಅದೇನಾಗ್ತದೆ, ಒಂದು ಒಣಗಿರ್ತದೆ ಒಂದು ಒಣಗಿರಲ್ಲ. ಮಧ್ಯದಲ್ಲಿ ಒಂದು 5 ದಿವಸ ಗುಡ್ಡೆ ಮಾಡಿ ಹರಡದಲ್ಲೇ ಇತ್ತು, ಕೆಲವರು ಹರಡಿ ಎಂಟ್ರು, ಅದೇನಾಗ್ತದೆ ಅಡಿಲಿ ನೆಲದಲ್ಲಿರೋದು ತಳದಿಂದ ಮ್ಯಾಲ್ ಬಂದಿರಲ್ಲ ಕೆಲವು ತೋರಿಸ್ತದೆ. ಇಲ್ಲಿ ನಾವು ಒಂದ್ ಬೂಸ್ಟ್ಗೆ 18 kg ಬರ್ಬೇಕು ಚೇರಿ ಒಣಗಿತ್ತು. ಅದು ಬಂದಿರ್ತದೆ ಇಲ್ಲಿ. ನಾವು ಅಲ್ಲಿ ಹೋಗಿ ನೋಡಿದಾಗ ತೂಕ ಬಂದಿರೋದು ಕಡಿಮೆ ಆಗಿರ್ತದೆ. ಅದು ಒಂದು ಒಣಗಿರ್ತದೆ, ಒಂದು ಒಣಗಿರಲ್ಲ. ಆಗ ಮತ್ತೆ ಮಹೇಶ್ಕರ್ ತೋರಿಸ್ತದೆ, ಮತ್ತೆ ತೊಂದರೆ ಆಗ್ತದೆ ಅಲ್ಲಿ ಜನರಿಗೆ. ನಮ್ಗೆ ದುಡ್ಡು ಎಲ್ಲ ಕಟ್ ಮಾಡ್ತಾರೆ, ಆ ತರ ತೊಂದರೆ ಆಗ್ತದೆ. ಹಂಗಾಗಿ ಮಧ್ಯದಲ್ಲಿ ಒಂದ್ಸರಿ ಗುಡ್ಡೆ ಮಾಡಿ ಮತ್ತೆ ಹಾಡೋದು ಒಳ್ಳೇದು. ನಿಜ ನಿಜ. ಎಷ್ಟು ಪಾಲಿಸ್ತೀವೋ ಅಷ್ಟು ಒಳ್ಳೇದು. ಹೌದೌದು. ಅಂತಿಮವಾಗಿ ಗುಣಮಟ್ಟ ಹಾಗೆ ಬೆಲೆ. ನೆಲದಲ್ಲಿ ಹಾಕಿ ನಾವು ಅದನ್ನ ಕ್ಲೀನ್ ಮಾಡ್ದಲ್ಲಿ ತಗೊಂಡೋದ್ರೆ ಏನಾಗ್ತದೆ, ಓಟಿ ಅಂತ ಹೇಳಿದ್ರೆ ಅದನ್ನ ಹಲ್ ಮಾಡಿದಾಗ ಎಷ್ಟು ಬರ್ತದೆ ಅನ್ನೋದೇ ಓಟಿ ಅದು. ಹೌದು. ಅವಾಗ ತೂಕಕ್ಕೆ ನಮ್ಗೆ ಆ ಮಣ್ಣು ಕಸ ದರ್ಗು ಎಲ್ಲದೂ ಬಂದಿರ್ತದೆ. ಅದನ್ನ ಕ್ಲೀನ್ ಮಾಡಿದಾಗ ಕಡಿಮೆ ಬರ್ತದೆ ಅದೆಲ್ಲ ಇದ್ದಾಗ. ಹೌದು. ಅವಾಗ ಓಟಿ ಕಡಿಮೆ ಬರ್ತದೆ. ನಾವು ಕ್ಲೀನ್ ಮಾಡಿ ತಗೊಂಡೋದ್ರೆ ಅಲ್ಲಿ ಒಂದ್ ಪಾಯಿಂಟ್ ಕ್ಲೀನ್ ಮಾಡಿ ಕಾಫಿ ಕೊಟ್ರೆ ಒಳ್ಳೇದು. ಹೌದು ನಿಜ. ಒಂದೊಂದ್ಸರಿ ತಗೊಂಡಾಗ ನಾವು ಕಸ ಎಲ್ಲ ತುಂಬಿಸಿ ಕೊಟ್ಬಿಟ್ಟಿರ್ತೀವಿ, ಅವಾಗ ಓಟಿ ಒಂದ್ ಪಾಯಿಂಟ್ ಜಾಸ್ತಿ. ಖರೀದಿ ಮಾಡೋರು ಸಾಮಾನ್ಯವಾಗಿ ಔಟರ್ನ್ ಪರೀಕ್ಷೆ ಮಾಡ್ಲಿಕ್ಕೆ ಹೇಗೆ, ಈಗ ಎಲ್ಲಾ ಚೀಲಗಳದ್ದು ನೋಡ್ತಾರ ಅಥವಾ? ಎಲ್ಲಾ ಚೀಲದ್ದು. ಅದೇನು ಅಂತಂದ್ರೆ ನಾವು ಎಷ್ಟು ಚೀಲ ತಗೊಂಡೋಗಿರ್ತೀವಿ ಅಂದಾಜು ಎಲ್ಲಾ ಚೀಲದ್ದು ಬರ್ತದೆ. ಓಹೋ. ಅದನ್ನೆಲ್ಲ ಒಟ್ಟಿಗೆ ಮಾಡಿ ಅರ್ಧ ಕೆಜಿ ತಗೊಂತಾರ. ಓಹೋ. ಅರ್ಧ ಕೆಜಿ ತಗೊಂಡ್ಬಿಟ್ಟು ಅದನ್ನ ಚಿಕ್ಕದನ್ ಮೆಸಿನ್ ಲೆಕ್ಕಾಚಾರ ಹಾಕಿ ನಮ್ಗಲ್ಲೇ ಹೇಳ್ತಾರೆ ಓಟಿ ಎಷ್ಟು. ಓಹೋ. ಆಮೇಲೆ ಮೇಲೆ ತೋರಿಸ್ತಾರ, ಮಧ್ಯದಲ್ಲಿ ತೋರಿಸ್ತಾರ, ಕೆಳಗಡೆ ಎಲ್ಲಿ ಬೇಕಾದ್ರು ತೋರಿಸ್ತಾರೆ. ಒಂದೊಂದ್ ಕಡೆ ಒಂದೊಂದ್ ಅಂದ್ರೆ ಆ ಕಡೆ ಹಸಿ ಇರ್ಬೋದು, ಈ ಕಡೆ ಒಣಗಿದ್ದು ಇರ್ಬೋದು. ಇದೆಲ್ಲ ಮಾಡಿದ್ರು ಕೆಲವೊಂದ್ಸರಿ ಮೋಸ ಮಾಡುವ ಅಂತ ಪ್ಲಾಂಟರ್ಗಳು ಹೇಳ್ತಾರೆ. ಓಹೋ. ಹಂಗಾಗಿ ಓಟಿ ನೋಡಬಾರ್ದು ಅಂತ ಕೆಲವ್ರು ಹೇಳೋದು. ಆದ್ರೆ ಓಟಿಗೆ ಬೆಲೆ ಫಿಕ್ಸ್ ಮಾಡೋದು ಎಷ್ಟು ಏನು ಅಂತ ಹೇಳೋದು ಒಳ್ಳೇದು. ಯಾಕಂದ್ರೆ ಕ್ಲೀನ್ ಇರೋ ಕಾಫಿ ಚೆನ್ನಾಗಿ ಒಣಗಿಸಿರೋರಿಗೆ, ಚೆನ್ನಾಗಿ ಮೇಂಟೈನ್ ಮಾಡಿದವರಿಗೆ ಕರೆಕ್ಟ್ ಆಗಿ ಜಾಸ್ತಿ. ನಾನು ಯಾರನ್ನ ಕೇಳಿದೆ ಒಬ್ರನ್ನ, ಹಿಂಗೆ ಓಟಿ ಯಾಕೆ ಬೇಡ ಬೇಡ ಅಂತ ಎಲ್ಲರೂ ದೋಸ್ತಿರಲ್ಲ ಯಾಕೆ ಅಂತ ಹೇಳಿ, ಅವ್ರು ಹೇಳಿದ್ರು ನಮ್ಗೆ ಒಳ್ಳೇದಲ್ಲ ಓಟಿ ಅಂತ, ನಮ್ ಕಾಫಿ ತಕ್ಕ ಹೇಗಿರ್ತದೆ ಹಾಗೆ ಬೆಲೆ ಸಿಗ್ತದಲ್ಲ ಅಂತ. ಹಾಗೆ ಅಲ್ಲ, ಅವ್ರು ಕಾಫಿ ಕ್ಯೂರಿಂಗ್ನವರು ಓಟಿನ ಒಂದು ಬೆಲೆ ಫಿಕ್ಸ್ ಮಾಡ್ತಾರಲ್ಲ ಅದನ್ನ ಕರೆಕ್ಟ್ ರೇಟ್ ಹೇಳಲ್ಲ ಅವರು, ಬೇರೆ ಕಡೆ ಇರೋದಕ್ಕೂ ಇವ್ರು ಕಡಿಮೆ ಹೇಳ್ತಾರೆ ಅಂತ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಬೆಲೆ ಅದಕ್ ತಕ್ಕದ್ ಬೆಲೆ ಕೊಡಿ ಅಂತ ಕೇಳೋಣ, ಅದ್ರ ಓಟಿನೇ ಬೇಡ ಅಂತ ಹೇಳೋದು ಸರಿಯಲ್ಲಲ್ಲ ಅಂತ ನಾನ್ ಹೇಳೋದು. ಮೂರ್ ಸಾವಿರ ರೂಪಾಯಿ ರೇಟ್ ಇರ್ತದೆ ಅಂತ ಇಟ್ಕೊಳ್ಳಿ ಒಂದ್ ಮೂಟೆಗೆ, ಮೂರ್ ಸಾವಿರನ ಡಿವೈಡೆಡ್ ಮಾಡ್ತಾರೆ ಒಂದ್ ಕೆಜಿಗೆ ಎಷ್ಟು ಅಂತ ಹೇಳಿ. ಒಂದ್ ಕೆಜಿ ಅಂದ್ರೆ 25 ಕೆಜಿ ಬೇಳೆ ಬರ್ತದೆ ಅಂತ, ಅದನ್ನ ಡಿವೈಡೆಡ್ ಮಾಡಿ ಒಂದ್ ಎಷ್ಟ ಬರ್ತದೆ 100 ಚಿಲ್ಲರೆನ ಎಷ್ಟ, ಅದು 26 ಬಂದ್ರೆ ಆ 100 ಚಿಲ್ಲರೆ ರೂಪಾಯಿ ಅದಕ್ಕೆ ಸೇರಿಸ್ತಾರೆ, 27 ಬಂದ್ರೆ ಮತ್ತೊಂದ್ 100 ಚಿಲ್ಲರೆ ಸೇರಿಸ್ತಾರೆ. ಆತರ ಅದನ್ನ ಡಿವೈಡ್ ಮಾಡಿ ಅದಕ್ಕೆ ಅದೇ ಒಂದೊಂದ್ ಓಟಿ ಜಾಸ್ತಿ ಆದಂಗು ಅದಕ್ಕೆ ಸೇರಿಸ್ತಾ ಹೋಗ್ತಾರೆ ಅಲ್ವಾ. ಓಟಿ ಇಂಟು 26 ಓಟಿ ಬಂದ್ರೆ ಅವತ್ತಿನ ರೇಟ್ ಇಂಟು ಅವತ್ತಿನ ರೇಟ್, ಸರಿನೇ ಸರಿನೇ. 28 ಬಂದ್ರೆ ಇಂಟು ಓಟಿಗೂ ಒಂದೊಂದು 100 ಚಿಲ್ಲರೆ ಸೇರಿಸ್ತಾ ಹೋಗ್ತಾರೆ. ಸರಿನೇ ಸರಿನೇ. ಏನೇ ಸೇರಿದ್ರು ಒಂದ್ ಕುಯ್ದು ಕಡಿಮೆ ಮೂಟೆಗೆ ಕಾಫಿ ಬರೋದೇ ಲಾಭ ಆಗ್ತದೆ. ಹಂಚ್ಕೊಂಡ್ರಿ ನರೇಶ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಕಾಫಿಯಲ್ಲಿ ಔಟರ್ನ್ ಈ ಕುರಿತಂತೆ ತಮ್ಮ ಅನಂಜಗೋಡನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್ ಎಲ್ ನರೇಶ್ ಅವರು. ಸಂಪರ್ಕಕ್ಕೆ ಸಂಖ್ಯೆ 1800 944 8 9 2. ಕೇಳುಗರಿಗೆ ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಪರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ. ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಅಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಈಗಾಗಿ ನಡೆದು ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಕೊಟ್ಟ ಜಿಲ್ಲಾ ಸಂಖ್ಯೆ ಸಂಗ್ರಹಣಾಧಿಕಾರಿ ಡಿ ನಾರಾಯಣವು 5 ವರ್ಷಕ್ಕೊಮ್ಮೆ ಕೃಷಿ ಮಾಡುವೆ, ಕಂದಾಯ ನಿರೀಕ್ಷಕರು ಮೇಲ್ವಿಚಾರಣೆ ನಡೆಸುವೆ, ಸಾಗುವಳಿ ಹಿಡುವಳಿ ಸಂಖ್ಯೆ ಮತ್ತು ವಿಸ್ತೀರ್ಣ, ಭೂಬಳಕೆ, ಬೆಳೆ ಬೇರೆ ಬೇರೆ ಇಲಾಖೆಗಳ ಸಹಕಾರ ಪಡ್ಕೊಳ್ಳುವಂಗೆ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡವು ನಿರ್ದೇಶನ ಕೊಟ್ಟು ಈ ಸಂದರ್ಭ ಬೆರಬಾಡಿಯಲ್ಲಿ ಸಾಮಾಜಿಕ ಜಾಗೃತಿ ಮತ್ತು ನ್ಯೂಮೋನಿಯಾ ತಟಸ್ಥೀಕರಣ ಪ್ರಕ್ರಿಯೆ ಕಾರ್ಯಕ್ರಮ ನಡೆದು ಜಿಲ್ಲಾ ಆರ್ಸಿಎಚ್ ರಕ್ಷಣೆ ಬರದಂಗೆ ತಡೆಯದು ಚಿಕಿತ್ಸೆ ನೀಡುವುದರ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಚರಿಸಲಾದ್ಯತೆ ಹೇಳಿದು. ರಕ್ಷಣೆ ಹೆಚ್ಚಿಕೆ ಸೇವಾನಿರತ ಸಿಬ್ಬಂದಿಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತ ಹೇಳಿದು. ಸಿದ್ದತೆ ನಡೆಸುತ್ತಿರುವುದರಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕರಾ ಮೂವಿ ಸ್ಪರ್ಧಾತ್ಮಕ ಕಚೇರಿ ದಿನಗಳಲ್ಲಿ ತಮ್ಮ ಹೆಸರು ನೋಂದಾಯಿಸಿ ಕಣಕ್ಕಿದ್ದ ಕರಾ ಮೂವಿ ಕುಲಸಚಿವರಾದ ಡಾಕ್ಟರ್ ಎ ಖಾದರ್ ಪಾಷಾವು ತಿಳಿಸಿದ್ದಾರೆ. ಕನೆ ಹಂಗೆ 5,000 ಮೀಟರ್ ಓಟಲ್ಲಿ 5ನೇ ಸ್ಥಾನ ಪಡ್ಕೊಂಡು ಸಾಧನೆ ಮಾಡಿಟ್ಟು 7 ಕಟ್ಟೆಮಾಡು ಗ್ರಾಮದ ಕಟ್ಟರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಇದೇ 15 ತೇರ ನಾಳೆ ಬೆಳಿಗ್ಗೆ ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯತ್ 15 ವರ್ಷ ಮೇಲ್ಪಟ್ಟವಕ್ಕೆ 40 ರೂಪಾಯಿ, 5 ವರ್ಷ ಮೇಲ್ಪಟ್ಟವಕ್ಕೆ 20 ರೂಪಾಯಿಗೆ ಜಾಸ್ತಿ ಮಾಡಲಾಯಿತು. ಕೆಂಪೇಗೌಡ ಮಾಜಿ ಯೋಧರ ಒಕ್ಕೂಟ ಮಡಿಕೇರಿನ 12ನೇ ವರ್ಷದ ಸಂತೋಷಕೂಟ ಇದೇ 26ಕ್ಕೆ ತುಮಕೂರು ದಯಾನಂದರಲ್ಲಿ ಕನ್ನಡ ರಾಜ್ಯೋತ್ಸವದ ನಿಟ್ಟಲ್ಲಿ ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೂಡು ಕೂಟಲ್ಲಿ 18ಕ್ಕೆ ಶಿಶು ಕಲ್ಯಾಣ ಸಂಸ್ಥೆ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಮಡಿಕೇರಿಯಲ್ಲಿ ನಡೆದಿದೆ. ಕುಸಿರವು ಇದೇ 15 ತೇರ ಆತಂಕಕಾರಿ ಬೆಳವಣಿಗೆಯತ್ತ ದಕ್ಷಿಣ ಭಾರತದ ಸಾಧುಸಂತರ ಅಭಿಪ್ರಾಯಪಟ್ಟಳು. ಅಖಿಲ ಭಾರತ ಸನ್ಯಾಸಿ ಸಂಘಗ ಉಪನದಿಗ ಕಾಣದಾಗದಂಗೆ ಸರ್ಕಾರ ಎಚ್ಚರ ವಹಿಸಕ್ಕೂ ಅಂತರ್ಜಲ ಕಮ್ಮಿಯಾಗದಂಗೆ ಯೋಜನೆ ರೂಪಿಸಿದ್ರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ತಾಲೂಕಂಡತಿಲ್ ಜುವೆಲ್ಲರ್ಸ್ ಇರಿಟಿ. ನೀವು ಬಯಸುವ ಸುಂದರ ಮಡಿಕೇರಿ ರೋಡ್ ಕಾರೆಕಾರ್ಡ್ ನಾಪೋಕ್ಲು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ 10% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡನ್ ಡೈಮಂಡ್ಸ್ ವಿರಾಜಪೇಟೆ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯ ಪ್ರಾಪರ್ಟೀಸ್ನ ಕೃಷ್ಣಕೇಶ ಲೇಔಟ್ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಮನೆ ನಿವೇಶನಗಳು ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ 8004253916. ಕುಂದಚೇರಿ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ಗ್ರಾಮಸಭೆ ಇದೇ ನವೆಂಬರ್ 15 ಮಂಗಳವಾರ ಪೂರ್ವಾಹ್ನ 10:30 ಅಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕುಂದಚೇರಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಆದನೆಲ್ ನವೆಂಬರ್ 17 ಇರೋದಂಗೆತ್ತನೆ. ಕೊಡವ ಸಾಂಸ್ಕೃತಿಕ ಪೈಪೋಟಿ, ಕೇರಬಲ್ಲಿ ಕೂಡ್ನನಕೆ ಪಲತರ ಕಳಿ ಪೈಪೋಟಿ, ಅಲ್ಲತೆ ಬೋರೆ ಬೋರೆ ಸಾಂಸ್ಕೃತಿಕ ಕಾರ್ಯ ಕೂಡಿಯಾರುಣುಂದು ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತು. ಸೇವಾ ಮಾಹಿತಿ ಮಡಿಕೇರಿ ಕರವಲೆ ಬಾಡಗ ಗ್ರಾಮತ್ರ ಅರೇಡ ಹರೀಶ್ ಐಂಗಡ ಆಕಿರಿ ಕಾರ್ಯ ನಾಳೆ ಮಂಜಾಣ. ಕರವಲೆ ಬಾಡಗ ಗ್ರಾಮತ್ರ ಐಂಡ ಮೀನಾ ಸೋಮಣ್ಣ ಐಂಗ ಇಂದು ಮರಣಪಟ್ಟಿತು. 65 ಬಯತ್ರ ಮೀನಾ ಸೋಮಣ್ಣ ಐಂಗಡ ತಾಮನೆ ಐಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ. ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ಕೃಷಿ ಗಣತಿನ ಕೈಕಟ್ಟುವ ಸಂಬಂಧ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಎಂಡ ಕೊರು ಕಾರಿಕೆಲ್ ಜಿಲ್ಲಾ ಮಟ್ಟತ್ರ ಸಮನ್ವಯ ಸಮಿತಿ ಸಭೆ ನೆರೆದತ್ತು. ಜಿಲ್ಲಾಧಿಕಾರಿ ಸ್ವಾಂದು ಮಾಹಿತಿ ಕೊರ್ತತ್ತು. ಮಿನ್ಯಗತಕ್ಕೆ ಪರಂದ ಅವು ಡಿಸೆಂಬರ್ 20 ದತ್ತಾಂಶ ಸಂಗ್ರಹ ಕಾರ್ಯ ನಡಪಾಂದ ಅರಿಚಿ. ನಾಗರಿಕ ತೆರಪೆದೆತ್ತು ಪ್ರಕೃತಿ ಪಿಂಜ ಸಂಸ್ಕೃತಿನ ಪಾಳು ಮಾಡಿ ಎನ್ನುಳ್ಳದು ಸರಿಯಾನ ಬೊಳ್ಚೆ ಅಲ್ಲ ಅಂದು ದಕ್ಷಿಣ ಭಾರತ ಹತ್ರ ಸಾಧು ಸಂತಂಗ ಮಾಡುವನಿಕೆ ಹೋರಾಟ ಮಾಡಿಚಿ. ಕಾವೇರಿ ಪೊಳೆ ಸ್ವಚ್ಛತಾ ಆಂದೋಲನ ಸಮಿತಿ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡು ಕೂಟತ್ ಅಕ್ಲು ಪುದೇದಾಯಿತು ಕಟ್ಟನ ಸ್ವಚ್ಛ ಸಂಕೀರ್ಣ ಘಟಕತನ ಶಾಸಕ ಮಂಡೆ ಪಂಡಪ್ಪ ಚುರಂಜನ್ ಉದ್ಘಾಟನೆ.